ತಳಿಯನ್ನ ನಾವು ತಂದಿದ್ವಿ, ಇಂತ ಲಾಟ್ ನಂಬರ್ ಇತ್ತು, ಮತ್ತೆ ಇದನ್ನ ಯಾರು ಸಪ್ಲೈ ಮಾಡಿದ್ರು, ಮತ್ತೆ ಆ ಕಂಪನಿಯವರನ್ನ ನಾವು ಮುಂದೆ ಫರ್ದರ್ ಲೀಗಲ್ ಆಕ್ಷನ್ಸ್ ಗೆ ಒಳಪಡಿಸೋದಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಅನುಕೂಲ ಆಗ್ತದೆ. ಹಂಗಾಗಿ ರೈತರು ಅದನ್ನ ಸ್ವಲ್ಪ ಯಾವುದೇ ಕಾರಣಕ್ಕೂ ಬಿಲ್ಲನ್ನ ಕಳಿದಲೆ ಕಡ್ಡಾಯವಾಗಿ ಬಿಲ್ಲನ್ನ ತರಬೇಕು ಒಂದು, ಮತ್ತು ಆ ಸೀಸನ್ ಮುಗಿಯೋವರೆಗೂ ಆ ಬಿಲ್ಲನ್ನ ಕಾಪಾಡ್ಕೋಬೇಕು ಅಂತೇಳಿ ನಾನು ಎಲ್ಲ ರೈತರಲ್ಲೂ ಮನವಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಗೊಬ್ಬರವನ್ನು ಕೂಡ ಅಧಿಕೃತವಾದ ಖರೀದಿದಾರರಿಂದಲೇ ಗೊಬ್ಬರವನ್ನ ಖರೀದಿ ಮಾಡಬೇಕು. ಈಗ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ವಿಷಯಗಳು ನಮಗೂ ಕೂಡ ಬರ್ತಾ ಇದ್ದಾವೆ, ಎಲ್ಲೋ ಈ ರಾಣೆಬೆನ್ನೂರು ಕಡೆಯಿಂದ ಲೂಸ್ ಸೀಡ್ಸ್ ತಂದು ಮಾರಾಟ ಮಾಡ್ತಾ ಇದ್ದಾರೆ ಅಂತೇಳಿ. ದಯವಿಟ್ಟು ಯಾರು ನಮ್ಮ ರೈತರು ಅಂಥದಕ್ಕೆ ಆಸೆ ಬೀಳಬೇಡ್ರಿ, ದಯವಿಟ್ಟು ಯಾರು ಯಾರು ಅಂತ ಬಿತ್ತನೆ ಬೀಜಗಳನ್ನ ಬಿತ್ತಬೇಡ್ರಿ. ಅದಕ್ಕೆ ಯಾಕೆ ಅಂತ ಹೇಳಿದ್ರೆ ಒಂದು ಸೋರ್ಸ್ ಸರ್ಟಿಫಿಕೇಟ್ ಅಂತೇಳಿ ಇರುತ್ತೆ, ಬೀಜಕ್ಕಾದ್ರೆ ಒಂದು ಸೋರ್ಸ್ ಸರ್ಟಿಫಿಕೇಟ್, ಗೊಬ್ಬರಕ್ಕಾದ್ರೆ ಒಂದು ಓ ಫಾರಂ ಅಂತೇಳಿ ಹೇಳ್ತೀವಿ. ಈ ತರದ್ದು ಈಗ ಪೆಸ್ಟಿಸೈಡ್ಸ್ಗಾದ್ರೆ ಪ್ರಿನ್ಸಿಪಲ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ. ಅಂದ್ರೆ ಅಧಿಕೃತವಾಗಿ ಅದನ್ನ ಉತ್ಪಾದನೆ ಮಾಡಿ ಸರಬರಾಜು ಮಾಡಿರೋರು ಯಾರು ಅಂತಕ್ಕಂತ ಮೂಲ ಅದರಿಂದ ತಿಳಿಯುತ್ತೆ. ಈ ಮೂಲನೇ ಗೊತ್ತಿಲ್ಲದಲೆ ಸುಮ್ಮನೆ ಯಾರು ಇಲ್ಲೂ ಸೀಡ್ಸ್ ಅನ್ನ ತಂದು ಅಲ್ಲಲ್ಲಿ ರೈತರು ಬಿತ್ತನೆ ಮಾಡ್ತಾ ಇದ್ದಾರೆ, ಪ್ರಮುಖವಾಗಿ ಸೂರ್ಯಕಾಂತಿಯನ್ನು ಬಿತ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ ನನ್ನ ಗಮನಕ್ಕೆ ಬರ್ತಾ ಇದೆ. ನಾವು ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ, ಎಲ್ಲಿ ಸಿಕ್ಕಿದೆ ಮೊನ್ನೆ ಕೂಡ ಒಂದು ಸುಮಾರು ಒಂದು 12 ಕ್ವಿಂಟಲ್ ಬಿತ್ತನೆ ಬೀಜವನ್ನು ಆ ರೀತಿ ಮಾರಾಟ ಮಾಡ್ತಿದ್ದವ್ರನ್ನ ಕೂಡಲೇ ಸೀಸ್ ಮಾಡಿ ಅದನ್ನ ಬೀಜ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ನೊಳಗೆ ಬರೋದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ವಶಕ್ಕೆ ಅದನ್ನು ನೀಡಿದ್ವಿ. ಇದರ ಹೊರತುಪಡಿಸಿಯೂ ಸಹಿತ ಎಲ್ಲದರಲ್ಲೂ ಪ್ರತಿಯೊಂದರಲ್ಲೂ ಹೋಗಿ ಇಲಾಖೆ ನೋಡೋಕ್ಕಾಗೋದಿಲ್ಲ. ಹಾಗಾಗಿ ರೈತರಲ್ಲೇ ಮನವಿ ಮಾಡ್ತಾ ಇದ್ದೇವೆ, ದಯವಿಟ್ಟು ಸಾಕಷ್ಟು ಬೀಜ ಲಭ್ಯ ಇದೆ, ಇಲಾಖೆನಲ್ಲಿ ಲಭ್ಯ ಇದೆ, ಮಾರಾಟಗಾರರಲ್ಲಿ ಲಭ್ಯ ಇದೆ. ಹಾಗಾಗಿ ಬೀಜವನ್ನ ಅಧಿಕೃತ ಮಾರಾಟಗಾರರಿಂದನೇ ಪಡಿಬೇಕು, ಗೊಬ್ಬರವನ್ನು ಸಹಿತ. ಇದು ಸರ್, ಕಳೆದ ವರ್ಷ ನಾವು ತೊಗರಿ ಒಂದು ಬೆಳೆನ ಪ್ರೋತ್ಸಾಹ ಮಾಡಲಿಕ್ಕೆ ಇಲಾಖೆಯಿಂದ ತೊಗರಿ ಬೀಜಗಳನ್ನ ಉಚಿತವಾಗಿ ಕೊಟ್ಟಿದ್ದಾರೆ. ಈ ಸರಿ ನಮ್ಮ ರೈತರಿಗೆ ಇಲಾಖೆಯಿಂದ ಯಾವ್ಯಾವ ತರದ ಬೀಜಗಳು ಸಿಗ್ತವೆ, ಅಂದ್ರೆ ಯಾವ ಬೆಳೆಗಳಿಗೆ ಬೀಜ ಸಿಗುತ್ತೆ, ಮತ್ತೆ ನೀವು ಅಂದ್ರೆ ಅದನ್ನ ಪ್ರೋತ್ಸಾಹ ಮಾಡಲಿಕ್ಕೆ ಯಾವ ಒಂದು ಬೆಳೆಗಳಿಗೆ ನೀವು ರೆಕಮೆಂಡ್ ಮಾಡ್ತಿದ್ದೀರಾ? ಕಳೆದ ಸಾಲಿನಲ್ಲಿ ನಾವು ರಾಷ್ಟ್ರೀಯ ಒಂದು ಕರೆ ಇದೆ, ಕರೆ ನಂತರ ನಾವು ಹಲೋ ಹಲೋ ನಮಸ್ಕಾರ. ಹೇಳಿ, ಯಾರು? ನಮ್ಮ ಹೆಸರು ವೀರಣ್ಣ ಅಂತೇಳಿ. ವೀರಣ್ಣ ಅವರೇ, ಗ್ರಾಮ ಚಳ್ಳಕೆರೆ ತಾಲೂಕು ಸರ್. ಹೇಳಿ, ಪ್ರಶ್ನೆ ಕೇಳಿ. ಜೆಡಿಎಸ್ ಸರ್ ಇದ್ದಾರೆ ಸರ್, ನಮಗೆ ಎಂಎಸ್ ಸರ್ಗು ಮತ್ತೆ ಪ್ರವೀಣ್ ಸರ್ಗು ಅದೇ ರೀತಿಯಲ್ಲಿ ಸಿದ್ದಪ್ಪ ಸರ್ ಕೂಡ ನಮಸ್ಕಾರ ಹೇಳ್ತೇನೆ. ನಮಸ್ಕಾರ. ನಮಸ್ಕಾರ. ಈ ತಳುಕು ಹೋಬಳಿಯಲ್ಲಿ ಈಗ ಒಂದ್ ಪ್ರಾಣಿಗೆ 5 ಪ್ಯಾಕೆಟ್ ಕೊಡ್ತೀವಿ ಅಂತ ಹೇಳ್ತಾರೆ ಸರ್. 5 ಪ್ಯಾಕೆಟ್ ಶೇಂಗಾ ಕೊಡ್ತೀವಿ ಅಂತ ಹೇಳ್ತಾರೆ, ಆದ್ರೆ 2,000 ರೂಪಾಯಿ ರೇಟ್ ಅಂತ ಕೆಲವರು ಹೇಳ್ತಾರೆ. ಅಂದ್ರೆ ಅಲ್ಲಿ ಸಂಕ್ಷಿಪ್ತ ನಮ್ಗೆ ಮಾಹಿತಿ ಗೊತ್ತಿಲ್ಲ. ಅದೇ ರೀತಿ ನಾನು ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಅಲ್ಲಿ ಮತ್ತೆ ಇದು ಅಂದ್ರೆ ತೊಗರಿ ಮತ್ತೆ ಇದು ಸರ್ ಹರಡು ಅಂದ್ರೆ ಅವ್ಲ ಅಂತ ಅದೇನಾದ್ರೂ ಲಭ್ಯ ಇದೆಯಾ ಅಂತ ನನ್ನ ಪ್ರಶ್ನೆ. ಈಗ ಮೊದಲನೇ ಪ್ರಶ್ನೆ, ಕೇವಲ 5 ಪ್ಯಾಕೆಟ್ ಕೊಡ್ತಾ ಇದ್ದಾರೆ ಅನ್ನೋದು ಅದು ನಿಜ. ಯಾಕೆ ಅಂತ ಹೇಳಿದ್ರೆ ಮಾರ್ಗಸೂಚಿ ಪ್ರಕಾರ ನಮಗೆ 2 ಹೆಕ್ಟರ್ ಪ್ರದೇಶಕ್ಕೆ ಒಬ್ಬ ರೈತನಿಗೆ ಕೊಡೋದಕ್ಕೆ ಅವಕಾಶ ಇದೆ. 2 ಹೆಕ್ಟರ್ ಅಂದ್ರೆ 5 ಎಕರೆ. 1 ಪ್ಯಾಕೆಟ್ ಅಂತ ಹೇಳಿದ್ರೆ 1 ಎಕರೆಗೆ ಬರತಕ್ಕಂತ ಬಿತ್ತನೆ ಬೀಜದ ಪ್ರಮಾಣ ಅದು. ಹಂಗಾಗಿ ಒಬ್ಬ ರೈತನಿಗೆ 5 ಬಿತ್ತನೆ ಬೀಜದ ಪ್ಯಾಕೆಟ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ್ದಾರ ಆಗಿರ್ಬೋದು ಅದು. ಉದಾಹರಣೆಗೆ ಸೂರ್ಯಕಾಂತಿ ಆದ್ರೆ ಬರೀ 2 ಕೆಜಿ ಇರುತ್ತೆ, 40 ಕೆಜಿ ಪ್ಯಾಕೆಟ್ ಇದಿರ್ಬೋದು, ಶೇಂಗಾ ಇರ್ಬೋದು. ಈ ರೀತಿ ಬೇರೆ ಬೇರೆ ಪ್ರಮಾಣದ ಒಂದೊಂದು ಎಕರೆಗೆ ಮಾಡಿರ್ತಕ್ಕಂಥ ಪ್ರಮಾಣ ಅದು. ಹಂಗಾಗಿ 5 ಪ್ಯಾಕೆಟ್ ಪ್ರಮಾಣ ಕೊಡ್ತಕ್ಕಂಥದ್ದು ಸರಿಯಾಗೆ ಇದೆ ಅದು. ಅದನ್ನ ನಾವು ಅಲ್ಲಗಳೆಯುವಂತಿಲ್ಲ. ಮಾರ್ಗಸೂಚಿ ನಮ್ಗೇನು ರಾಜ್ಯ ಸರ್ಕಾರದಿಂದ ಬಂದಿರುತ್ತೆ ಅದನ್ನ ನಾವು ಪರಿಪಾಲನೆ ಮಾಡಬೇಕಾಗುತ್ತೆ. ಆ ಪ್ರಕಾರ ನಾವು ಬಿತ್ತನೆ ಬೀಜದ ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಮತ್ತೆ ಈಗ ತೊಗರಿಯನ್ನ ಕೇಳಿದ್ರಿ, ತೊಗರಿ ಲಭ್ಯ ಇದೆ ನಮ್ಮ ಜಿಲ್ಲೆನಲ್ಲಿ, ತೊಗರಿ ಮಾರಾಟಕ್ಕೆ ಲಭ್ಯ ಇದೆ ತೊಗರಿ. ಸಾಕಷ್ಟು ಬೇರೆ ಬೇರೆ ತಳಿಗಳು ಕೂಡ ನಮ್ಮಲ್ಲಿ ಲಭ್ಯ ಇದ್ದಾವೆ. BRG 2 ಇದೆ, BRG 5 ಇದೆ, ಮತ್ತೆ ನಮ್ಮ TSR 3R ಇದೆ. ಈ ತರದ ಬೇರೆ ಬೇರೆ ತಳಿಗಳು ಲಭ್ಯ ಇದ್ದಾವೆ. ನಿಮಗೆ ಸೂಕ್ತವಾದಂತ ತಳಿಯನ್ನ ನೀವು ತಗೋಬಹುದು ಒಂದು. ಇನ್ನು ಔಡ್ಲಕ್ಕೆ ಸಂಬಂಧಪಟ್ಟಂತೆ ಔಡ್ಲ ಮಾರಾಟ ಮಾಡೋದಕ್ಕೆ ನಮ್ಮಲ್ಲಿ ಅವಕಾಶ ಇಲ್ಲ, ಔಡ್ಲವನ್ನು ನಾವು ಮಾರಾಟ ಮಾಡ್ತಾ ಇಲ್ಲ. ನೋಡೋಣ, ಹಂಗೆ ಯಾರು ರೈತರು ರೈತರಿಂದ ರೈತರಿಗೆ ಏನಾದರೂ ರೈತರಲ್ಲಿ ಇದೆ ಅಂತೇಳಿ ಹೇಳಿದರೆ ಅದನ್ನು ರೈತರಿಂದ ರೈತರಿಗೆ ಕೊಡಿಸುವಂಥ ವ್ಯವಸ್ಥೆಯನ್ನು ರೈತರ ಇಲಾಖೆ ಮಧ್ಯಸ್ಥಿಕೆ ವಹಿಸಿ ಮಾಡ್ಬೋದ ಹೊರತು ಮಾರ್ಗಸೂಚಿಯಲ್ಲಿ ನಾವು ಔಡ್ಲ ಬೀಜವನ್ನು ಮಾರಾಟ ಮಾಡೋದಕ್ಕೆ ಅವಕಾಶ ಇಲ್ಲ ಸರ್. ಅದೇ ಸರ್, ಈಗ 1 ಪ್ಯಾಕೆಟ್ಗೆ 2,000 ರೂಪಾಯಿ ಅಂದ್ರೆ ಈ ಮಾರ್ಕೆಟ್ ಅಲ್ಲಿ ಕೂಡ ಈಗ ಒಂದು ಪ್ಯಾಕೆಟ್ ಗೆ 30 kg ಅಂತ ಇರುತ್ತೆ. ಅದೇ ರೀತಿಯಲ್ಲಿ ಸ್ವಲ್ಪ ಸಬ್ಸಿಡಿ ಅಂದ್ರೆ ಸ್ವಲ್ಪ ಸ್ವಲ್ಪ ಕಡಿಮೆ ಈಗ ನೀವು ಕೇಳ್ತಾ ಇದ್ದೀರಿ ಇಲ್ಲ ಅಂತೇಳಿ ಹೇಳೋದಿಲ್ಲ. ಈಗ ಬೇರೆ ಬೇರೆ ತಳಿಗಳಿಗೆ ಬೇರೆ ಬೇರೆ ರೇಟ್ ಇದೆ. ಈಗ ನಮಗೆ K6 ಅಂತೇಳಿ ತಳಿ ಏನಿದೆ ಅದಕ್ಕೆ 78 rupees ನಿಗದಿಪಡಿಸಿದ್ದಾರೆ. TME2 ಅಂದ್ರೆ 1 kg ಹೇಳ್ತಾ ಇದ್ದೇನೆ, TME2 80 rupees ಸಬ್ಸಿಡಿಯನ್ನ ಅಂದ್ರೆ 80 rupees ಪೂರ್ಣ ದರವನ್ನ ಫಿಕ್ಸ್ ಮಾಡಿದ್ದಾರೆ. ಅದೇ G252 ಅಂತಕ್ಕಂಥ ವೆರೈಟಿಗೆ 84 rupees ಪೂರ್ಣ ದರ. ಅದರಲ್ಲಿ ಏನಾಗುತ್ತೆ, ಪ್ರತಿ ಕೆಜಿಗೆ ನಿಮಗೆ ಒಬ್ಬ ರೈತನಿಗೆ ಸಾಮಾನ್ಯ ರೈತನಿಗೆ 14 rupees ಮತ್ತು SC/ST ರೈತರಿಗೆ 21 rupees ಸಬ್ಸಿಡಿ ಸಿಕ್ಕತ್ತೆ. ಆ ಪ್ರಮಾಣದಲ್ಲಿ ನಿಮಗೆ 30 kg ಪ್ಯಾಕಿಂಗ್ ಏನಿದೆ ಈಗ ಶೇಂಗಾ 80 rupees ಅಂತೇಳಿ ಹೇಳಿದ್ರೆ ಅಲ್ಲಿಗೆ ಪೂರ್ತಿ ನೀವು ಲೆಕ್ಕ ಹಾಕಿದ್ರೆ 80 × 30 ಅಲ್ಲಿಗೆ 2400 rupees ಆಗುತ್ತೆ. 2400 rupees ನಿಮಗೆ 14 rupees ಅಂತೆ ಸಹಾಯಧನ, 30 ಅಲ್ಲಿಗೆ 1200 rupees ಸಹಾಯಧನವಾಗಿ ಮಿಕ್ಕಿದ್ದನ್ನು ನೀವು ಕಟ್ಟಬೇಕಾಗುತ್ತೆ. ಇದು ಸರ್ಕಾರದಿಂದ ನಿಗದಿಪಡಿಸಿ ಬಂದಿರತಕ್ಕಂಥ ಸಹಾಯಧನ. ಇದನ್ನು ಇನ್ನಷ್ಟು ಸಹಾಯಧನವನ್ನು ಹೆಚ್ಚಿಗೆ ಮಾಡಿರಿ, ಈ ಬಗ್ಗೆ ರೈತರು ಕೇಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೇವೆ, ಕೇಂದ್ರ ಕಚೇರಿಯ ಗಮನಕ್ಕೆ ತಂದಿದ್ದೇವೆ. ಇದರಲ್ಲಿ ಏನಾದರೂ ಬದಲಾವಣೆಯಾಗಿ ಇನ್ನೂ ಹೆಚ್ಚಿನ ಸಬ್ಸಿಡಿ ಸಿಕ್ತು ಅಂತ ಹೇಳಿದರೆ ಖಂಡಿತವಾಗ್ಲೂ ಅದನ್ನು ಕೊಡ್ತಕ್ಕಂಥ ಕೆಲಸವನ್ನು ಇಲಾಖೆ ಮಾಡುತ್ತೆ. ಧನ್ಯವಾದ ನಿಯೋಜನೆ ಮಾಡಿದಿರಾ, ಯಾಕಂದ್ರೆ ಸ್ವಲ್ಪ ಈ ಒಂದು ಸಂದರ್ಭದಲ್ಲಿ ಸರ್ ಈಗ ನಮ್ಗೆ ಬೀಜ ಮತ್ತೆ ಗೊಬ್ಬರ ಸರ್ ಈಗ ಗೊಬ್ಬರದ ಬಗ್ಗೆ ಹೇಳೋದಾದ್ರೆ ಈಗ ಎಲ್ಲ ಒಂದು ರೈತ ಸಂಪರ್ಕದಲ್ಲಿ ಕೂಡ ಗೊಬ್ಬರ ಲಭ್ಯವಿರುತ್ತೆ ಸರ್? ಗೊಬ್ಬರ ರೈತ ಸಂಪರ್ಕ ಕೇಂದ್ರದಲ್ಲಿ ಕೊಡೋದಿಲ್ಲ, ಏನು ಹೊರಗಡೆ ಕೊಡ್ತೀವಲ್ಲ ಅದೇ ಗೊಬ್ಬರನೇ. ಅಂದ್ರೆ ಏನು ನೀವು ಮಾರಾಟಗಾರರಿಂದ ಖರೀದಿ ಮಾಡ್ತೀರಿ ಅದು ಗೊಬ್ಬರ. ಅದು ಕೂಡ ವೀರಣ್ಣ ಅವರು ಈಗ ನಿಮ್ ಗಮನಕ್ಕೆ ತರೋದೇನು ಅಂತ ಹೇಳಿದ್ರೆ ಅಲ್ಲಿ ಅದಕ್ಕೂ ಕೂಡ ಸಬ್ಸಿಡಿ ಇರುತ್ತೆ. ಈಗ ಉದಾಹರಣೆಗೆ ನೀವು 1350 rupees ಕೊಟ್ಟು ಒಂದು ಬ್ಯಾಗ್ DAP ಅನ್ನು ಏನು ಖರೀದಿ ಮಾಡ್ತೀರಿ ಅದರದ್ದು ಒಟ್ಟಾರೆ ಮೂಲ ಬೆಲೆ 3850 rupees, ಅದಕ್ಕೆ 2500 rupees ಸಬ್ಸಿಡಿಯನ್ನ ಕೇಂದ್ರ ಸರ್ಕಾರ ನೇರವಾಗಿ ಆ ಗೊಬ್ಬರವನ್ನ ಯಾರು ಉತ್ಪಾದನೆ ಮಾಡ್ತಾರೆ ಆ ಉತ್ಪಾದನಾ ಕಂಪನಿಗಳಿಗೆ ಕಳಿಸ್ಕೊಡುತ್ತೆ. ಹಂಗಾಗಿ ನಿಮಗೆ 1350 rupees ಒಂದು ಬ್ಯಾಗ್ DAP ಸಿಗ್ತಾ ಇರುತ್ತೆ. ಹೊರಗಡೆ ಸಿಗೋದು ಕೂಡ ಸಬ್ಸಿಡಿನಲ್ಲೇ. ಅದರದ್ದು ಅರಿವು ಬಹುಶಃ ರೈತರಿಗೆ ಇರೋದಿಲ್ಲ. ಈ ಮೂಲಕ ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ, ಹೊರಗೆ ಏನು ಸಿಗ್ತಾ ಇದೆ ಗೊಬ್ಬರ ಅದು ಸಬ್ಸಿಡಿ ಇದೆ, ಸಬ್ಸಿಡಿ ಹೋಗಿ ಆ ರೇಟ್ನಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಧನ್ಯವಾದಗಳು, ನಮಸ್ಕಾರ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ, ಜಗದೀಶ್ ಅಂತ ಸರ್. ಹೇಳಿ ಜಗದೀಶ್. ನಮಸ್ತೆ ಸರ್, ಈಗ ಮುಂಬಾರು ನಮ್ಗೆ ಈಗ ಬಿಸಿನ ಬೀಜಗಳು ಕೃಷಿ ಇಲಾಖೆಯಿಂದ ಯಾವ ಸಿಗ್ತಾರೆ ಸರ್ ಚಳ್ಳಕೆರೆ ತಾಲೂಕಿನ? ನೋಡ್ರಿ, ಈಗ ಚಳ್ಳಕೆರೆ ತಾಲೂಕಿನಲ್ಲಿ ನಮಗೆ ತೊಗರಿ ಇದೆ, ಶೇಂಗಾ ಇದೆ, ರಾಗಿ ಇದೆ, ಅಲಸಂದೆ, ಹೆಸರು, ಮುಸ್ಕಿನ ಜೋಳ, ಹೈಬ್ರಿಡ್ ಜೋಳ, ಈ ಥರ ಬೇರೆ ಬೇರೆ ಬೆಳೆಗಳನ್ನು ನಮಗೆ ಇಲ್ಲಿ ಪ್ರಮುಖವಾಗಿ ಬರತಕ್ಕಂಥದ್ದೇನು, ಅದರಲ್ಲೂ ಚಳ್ಳಕೆರೆ ತಾಲೂಕಿನಲ್ಲಿ ಪ್ರಮುಖವಾಗಿ ಬರತಕ್ಕಂಥದ್ದಂತೂ ಶೇಂಗಾನೇ, ತಮಗೆ ಗೊತ್ತಿದೆ. ಅದು ಬಿಟ್ಟರೆ ಮೆಕ್ಕೆಜೋಳ ಬರುತ್ತೆ, ಮೆಕ್ಕೆಜೋಳವನ್ನು ಕೊಡ್ತಾ ಇದ್ದೇವೆ. ರಾಗಿ ಸ್ವಲ್ಪ ಏರಿಯಾ ಬರುತ್ತೆ, ಅದನ್ನು ಕೂಡ ಕೊಡ್ತಾ ಇದ್ದೇವೆ. ತೊಗರಿ ಕೊಡ್ತಾ ಇದ್ದೇವೆ, ಸೂರ್ಯಕಾಂತಿ ಕೊಡ್ತಾ ಇದ್ದೇವೆ. ಇಷ್ಟು ಬೆಳೆ ಬೀಜಗಳನ್ನು ನಾವು ರೈತರಿಗೆ ವಿತರಣೆ ಮಾಡ್ತಾ ಇದ್ದೇವೆ. ತೊಗರಿ ಬಿತ್ತನೆ ಮಾಡಬಹುದು ಸರ್? ಲೇಟ್ ಆಯ್ತು ಸರ್? ಇಲ್ಲ, ಲೇಟ್ ಏನಾಗಿಲ್ಲ, ತಾವು ಬಿತ್ತನೆ ಮಾಡಬಹುದು. ತೊಗರಿ ಬಿತ್ತನೆ ಮಾಡೋದಕ್ಕೆ ಈಗ BRG1 ಇದೆ, BRG2 ಇದೆ, ಮತ್ತು BRG5 ಅಂತೇಳಿ ಈ ಮೂರು ತಳಿಗಳಿದ್ದಾವೆ. ಈ ಮೂರು ತಳಿಗಳನ್ನು ಕೂಡ ತಾವು ಇದನ್ನ ಬಿತ್ತನೆ ಮಾಡೋದಕ್ಕೆ ಏನು ತೊಂದರೆ ಇಲ್ಲ, ಬಿತ್ತನೆ ಮಾಡಬಹುದು. ಜಗದೀಶ್ ಅವರ, ಈಗ ನೀವೇನು TS3R ಕೂಡ ಲಭ್ಯ ಇದೆ, ಅದು ಕೂಡ ಉತ್ತಮವಾದಂತ ತಳಿನೇ, ಅದನ್ನು ಕೂಡ ತಾವು ಬಿತ್ತನೆ ಮಾಡಬಹುದು. ಜಗದೀಶ್ ಅವರೇ, ಈಗ ನಾವು ಇನ್ನು 10-15 ದಿವಸದಲ್ಲೇ ಬಿತ್ತೀನಿ ಅನ್ನೋದಾದ್ರೆ BRG2 ಅನ್ನ ಬಿತ್ತರಿ, ತೊಂದರೆ ಇಲ್ಲ. ಇಲ್ಲ, ಇನ್ನ 15 ದಿವಸ ಬಿಟ್ಟು ಲೇಟ್ ಆಗಿ ಶೇಂಗಾ ಜೊತೆಗೆ ಬಿತ್ತೀನಿ ಅನ್ನೋದಾದ್ರೆ ನೀವು TS3R ಅನ್ನ ಬಿತ್ತರಿ. ಅದು 5 kg ನೀವು, ಅದು ತೊಗರಿ ಒಂದನ್ನೇ ಬಿತ್ತದಾದ್ರೆ 5 kg ಬೇಕಾಗುತ್ತೆ. ನೀವು ಮಿಶ್ರ ಬೆಳೆಯಾಗಿ ಮಾಡೋದಾದ್ರೆ 1 acre 1.5 kg / 2 kg ಸಾಕಾಗುತ್ತೆ. ನೀವು ಮಿಶ್ರ ಬೆಳೆಯಾಗಿ ಬೆಳೀತಕ್ಕಂಥದ್ದೇ ಒಳ್ಳೇದು. ಸಾಮಾನ್ಯವಾಗಿ ತಮ್ಮ ವಾತಾವರಣಕ್ಕೆ ಮತ್ತು ಚಳ್ಳಕೆರೆ ಏನು ವಾತಾವರಣ ಇದೆ ಅಲ್ಲಿ ನೀವು ಶೇಂಗಾದರ ಜೊತೆಗೆ ಒಂದು 6-8 ಒಂದು ಸಾಲನ್ನ ಹಾಕೊಂಡು ಅಂದ್ರೆ ನಿಮಗೆ 1 acre 1.5 kg / 2 kg ಮ್ಯಾಕ್ಸಿಮಮ್ ಅಷ್ಟೇ ಸಾಕಾಗುತ್ತೆ. ಅಷ್ಟನ್ನ ಬಳಸಿ ನೀವು ಅಂತರ ಬೆಳೆಯಾಗಿ ತೊಗರಿಯನ್ನ ಬೆಳೆಯೋದು ಹೆಚ್ಚು ಸೂಕ್ತ ಅಂತಕ್ಕಂಥದ್ದನ್ನ ಮಾತನ್ನ ತಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈಗ ರೈತ ಸಂಪರ್ಕ ಕೇಂದ್ರದಲ್ಲಿ ಲಭ್ಯ ಇರೋದಿಲ್ಲ, ತಾವು ಹೊರಗಡೆನೆ ತಗೋಬೇಕಾಗುತ್ತೆ. ಯೂರಿಯಾ, DAP ಆಗ್ಲಿ, MOP ಆಗ್ಲಿ, ಮತ್ತೊಂದಾಗ್ಲಿ, ಎಲ್ಲ ಗೊಬ್ಬರಗಳು ಇದ್ದಾವೆ. ಅದನ್ನು ನೀವು ಹೊರಗಡೆ ಏನು ಡೀಲರ್ಸ್ ಮಾರಾಟಗಾರರಿದ್ದಾರೆ ಅವ್ರ ಮುಖಾಂತರನೇ ಖರೀದಿ ಮಾಡಬೇಕಾಗುತ್ತೆ. ಒಂದೇನು ಅಂದರೆ ಅಧಿಕೃತವಾದ ಖರೀದಿ ಅದು ಮಾರಾಟಗಾರರಿಂದನೇ ತಾವು ಖರೀದಿ ಮಾಡ್ರಿ ಅಂತೇಳಿ ಹೇಳ್ತೀನಿ. ಬೀಜೋಪಚಾರಕ್ಕೆ ಸಿಕ್ಕುತ್ತೆ ಆಕ್ಚುಲಿ ಕೆಮಿಕಲ್ ಇದೆ. ಉದಾಹರಣೆಗೆ ಶೇಂಗಾಕ್ಕೆ ಕ್ಲೋರೋಫೈರಿ ಫಸ್ಟ್ ಟ್ರೀಟ್ಮೆಂಟ್ ಮಾಡ್ತಾರೆ, ಟ್ರೈಕೋಡರ್ಮಾ ಟ್ರೀಟ್ಮೆಂಟ್ ಮಾಡ್ತಾರೆ. ಈ ತರದ್ದು ಬೀಜೋಪಚಾರಕ್ಕೆ ಬೇಕಾದಂತಹ ಕೆಮಿಕಲ್ಸ್ ರೈತ ಸಂಪರ್ಕ ಕೇಂದ್ರದಲ್ಲಿ ಲಭ್ಯ ಇದೆ, ತಾವು ಕಾಂಟ್ಯಾಕ್ಟ್ ಮಾಡಬಹುದು. ಒಳ್ಳೆಯದು ಜಗದೀಶ್ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದ. ಮುಂದಿನ ಒಂದು ಕರೆ. ಹಲೋ ಹಲೋ ಹಲೋ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಯಾರು ಎಲ್ಲಿಂದ ಕರೆ ಮಾಡ್ತಿದ್ರ? ಎರಡು ಒಂದೇ ಜಿಲ್ಲೆನೆ, ಒಂದೇ ಜಿಲ್ಲೆ ಆಗಿದ್ದವ್ರೆ, ಈಗ ಇತ್ತೀಚೆಗೆ ಬೇರೆ ಆಗಿದ್ದೀರಷ್ಟೇ. ಚನ್ನಗಿರಿ ತಾಲೂಕು. ಯಾವ ಊರು ಚನ್ನಗಿರಿ ತಾಲೂಕು? ಯಾವ ಯಾವ ಗ್ರಾಮದವ್ರು ನೀವು? ನೀತಿಗೆರೆ. ನೀತಿಗೆರೆ ಅವ್ರು. ಓಕೆ ಸರ್, ಇಲ್ಲಿ ಗೊಬ್ಬರ ಗೊಬ್ಬರ ಮಾರಾಟ ಮಾಡ್ತಾ ಇದ್ದಾರೆ. ಈಗ ಡಿಎಪಿ ತಗೊಂಡ್ರೆ ಅದಕ್ಕೆ ಈ ನ್ಯಾನೋ ಯೂರಿಯಾ ಅದನ್ನ ಲಿಂಕ್ ತಗೋಬೇಕು ಅಂತ ಹೇಳ್ತಾರೆ. ಈಗ ನ್ಯಾನೋ ಯೂರಿಯಾವನ್ನ ಲಿಂಕ್ ಮಾಡಬೇಕು ಅನ್ನೋದನ್ನ ಕಡ್ಡಾಯವಾಗಿ ಮಾಡುವಂತೆ ಇಲ್ಲ ಒಂದು. ಎರಡನೇದೇನಂತೀನಿ ನಾನು, ದಯವಿಟ್ಟು ನ್ಯಾನೋ ಯೂರಿಯಾವನ್ನ ಸ್ವಲ್ಪ ಪ್ರಮಾಣದಲ್ಲಾದ್ರೂ ಬಳಸಿ ನೋಡ್ರಿ. ಇದು ಯಾವುದೋ ಕಂಪ್ನಿ ಪ್ರಾಡಕ್ಟ್ ಅನ್ನ ನಾವು ಮಾರಾಟ ಮಾಡ್ತಾ ಇಲ್ಲ. ಈ ನ್ಯಾನೋ ಯೂರಿಯಾ ಕೇಂದ್ರ ಸರ್ಕಾರದಿಂದ ಹಲವಾರು ಕಡೆ ಪ್ರಯೋಗವನ್ನ ಮಾಡಿ, ಅದೇ ಗೊತ್ತಾಯ್ತು, ಈ ಇಫ್ಕೋ ಕಂಪ್ನಿನೇ ಆಗಿರ್ಲಿ, ಅದು ರೈತರಿಂದಾನೇ ಆಗಿರ್ತಕ್ಕಂಥದ್ದು, ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಆರ್ಗನೈಸೇಷನ್ ಅಂತ ಇಫ್ಕೋ ಅಂತ ಅಂದ್ರೆ ಅಂದ್ರೆ ರೈತ ಸಮೂಹದವರೇ ಸೇರ್ಕೊಂಡು ನಡೆಸ್ತಕ್ಕಂಥ ಕಂಪ್ನಿ ಅದು. ಇದನ್ನ ಕೇಂದ್ರ ಸರ್ಕಾರವೇ ಶಿಫಾರಸು ಮಾಡಿದೆ, ಖಂಡಿತವಾಗ್ಲೂ ಅದರಿಂದ ಪ್ರಯೋಜನ ಇದೆ ನಿಮಗೆ. ಮೊದಲು ಅದನ್ನು ಮಾಡುವಾಗ ಸ್ವಲ್ಪ ಇರುಸುಮುರುಸು ಆಗುತ್ತೆ, ಒಪ್ತೀನಿ. ಈಗ ಎಷ್ಟು ಫೆಸಿಲಿಟಿ ತುಂಬಾ ಚೆನ್ನಾಗಿದೆ ಅದರಿಂದ ಹೇಳ್ರಿ. 300 ರೂಪಾಯಿಗೆ ಒಂದ್ ಬ್ಯಾಗ್ ನಾವ್ ಒಂದ್ ಎಕರೆಗೆ ಹಂಗೆ ಹಿಂಗೆ ಹೋಗಿ ಬಂದ್ಬಿಡ್ತೀವಿ. ಈಗ ಇದನ್ನ ಸ್ಪ್ರೇ ಮಾಡ್ಬೇಕಂದ್ರೆ 240 ರೂಪಾಯಿ ನಮಗ್ ಕೊಡ್ತಾರೆ ಅಂತ ಒಂದ್ ಎಕರೆಗೆ, ಅದೊಂದು ಅರ್ಧ ಲೀಟರ್. ಈ ನೀರ್ ತಗೊಂಡೋದು ಮತ್ತೆ ಸ್ಟೇ ಮಾಡೋದು ಹೊಡಿಯೋದು ಇದು ಹೊರೆ ಆಗುತ್ತಲ್ಲ ಅಂತ ನಾನು. ಇದನ್ನ ಬಹಳಷ್ಟು ಜನ ಹೇಳಿದ್ದಾರೆ ಹೊರೆ ಆಗೋದು ಒಪ್ತೀನಿ ನಾನು, ಆದ್ರೆ ಅದರ ಪರಿಣಾಮ ಏನಿದೆಯಲ್ಲ ನಿಮಗೆ ಉಪಯೋಗ ತುಂಬಾ ಚೆನ್ನಾಗಿದೆ. 1.5 ಬ್ಯಾಗ್ ಏನ್ ಕೆಲಸ ಮಾಡುತ್ತೆ ಅಷ್ಟು ಕೆಲಸವನ್ನ ನಿಮ್ಮ 1/2 ಲೀಟರ್ ಬಾಟ್ಲು ಮಾಡುತ್ತೆ. ಬಹಳ ನೇರವಾಗಿ ಈಗ ಬೆಳೆಗಳಿಗೆ ಅದು ನ್ಯಾನೋ ಯೂರಿಯಾ ಸಿಗುತ್ತೆ, ಎಲೆ ಮುಖಾಂತರ ಹೋಗುತ್ತೆ, ಅನುಕೂಲ ಇದೆ. ಕಳೆ ಬೆಳೆಯೋದಕ್ಕೆ ಅವಕಾಶ ಇಲ್ಲ, ಹೆಚ್ಚಿನ ಕಳೆ ಬೆಳೆಯೋದಕ್ಕೆ ಅವಕಾಶ ಇಲ್ಲ. ಮತ್ತೆ ಇದನ್ನ ಒಂದ್ರ ಕಡೆಯಿಂದ ಮತ್ತೊಂದ್ ಕಡೆಗೆ ಸಾಕಿಸೋದು ಬಹಳ ಈಸಿ. ಈಗ ನೋಡ್ರಿ, ನೀವೊಂದು 10 ಇವನ್ನ ಹಿಡ್ಕೊಂಡ್ ಬಂದ್ಬಿಡ್ತೀರಿ ಒಂದ್ ಬ್ಯಾಗ್ನಾಗ ಹಾಕ್ಯಂದ್ಬೇಕಾರೆ ಎಲ್ಲಾರ ದಾವಣಗೆರೆ ಕಡೆಗೆ ಹೋದ್ರೆ. ಬಟ್ ಈಗ 10 ಬ್ಯಾಗ್ ತಲೆ ಮೇಲೆ ಮಾಡಕ್ಕಾಗುತ್ತಾ ಹೇಳ್ರಿ? ಈಗ ನೀವು ಬಾಡಿಗೆ ಮಾಡ್ಕೊಂಡು ಹೋಗ್ಬೇಕು, ಆರಾಮ್ ಬೈಕ್ನಾಗೆ, ನೀವು ಆರಾಮ್ ಬಸ್ನಾಗೆ ಕೈಯಾಗ ಒಂದ್ ಬ್ಯಾಗ್ ಹಿಡ್ಕೊಂಡು ಬಸ್ನಾಗ ಬಂದ್ರು ಬಂದ್ ಬಿಡಬಹುದು ಅಲ್ವಾ? ಒಂದ್ 15 ಬಾಟ್ಲಿ ಹಿಡ್ಕೊಂಡ್ ಬರೋದೇ ಏನ್ ದೊಡ್ಡ ತ್ರಾಸ ಅಲ್ಲ ಸರ್. ನಮ್ಮಲ್ಲಿ ಬರೀ ಯೂರಿಯಾನೇ ಮೊದ್ಲು ಉಪಯೋಗಿಸಿದ್ದು, ಈ ಸಲನ ನಾವೆಲ್ಲ ವಸ್ತು ತೀರ್ಮಾನ ತಗೊಂಡಿದ್ವಿ, ನೋಡೋಣ ಅದೇನಾಗುತ್ತೆ ಮಾಡಿ. ನಾವೀಗ ಸ್ಪ್ರೇ ಮಾಡಿದ್ರೆ ಯೂರಿಯಾ ಉಗ್ಗಿದೆ ಬೆಳೆ ಬೆಳಗಾಗತ್ತಲ್ಲ, ಆ ತರ ಏನಾಗಲ್ಲ ಸರ್? ಖಂಡಿತ ಆಗೋದಿಲ್ಲ. ಒಳ್ಳೆ ಪರಮೇಶ್ವರಪ್ಪ, ಇನ್ನೊಂದು ಒಂದು ಗಮನಿಸೋದ್ ಏನು ಅಂತಂದ್ರೆ, ನೀವು 1 ಚೀಲ ಯೂರಿಯಾವನ್ನ ಮಣ್ಣಿಗೆ ಹಾಕಿದಾಗ ಅದರಲ್ಲಿ ನಿಮಗೆ 40-50% ಅಷ್ಟೇ ನಿಮ್ ಗಿಡ ಉಪಯೋಗಿಸುತ್ತೆ, ಇನ್ನು 50% ವೇಸ್ಟ್ ಆಗೋಗುತ್ತೆ. ನೀವು ಏನ್ ನ್ಯಾನೋ ಯೂರಿಯಾನ ಹಾಕ್ತಿರಲ್ಲ ಅದರಲ್ಲಿ 85-90% ಗಿಡ ಉಪಯೋಗಿಸುತ್ತೆ ಅದನ್ನ. ಹಾಗಾಗಿ ನೀವು ಕಡಿಮೆ ಉಪಯೋಗಿಸ್ದಂಗೂ ಆಗುತ್ತೆ, ಅದನ್ನ ಅದರ ಉಪಯೋಗ ಸಾಮರ್ಥ್ಯನು ಕೂಡ ಹೆಚ್ಚು ಮಾಡಿದಂಗೆ ಆಗುತ್ತೆ, ಜೊತೆಗೆ ನೀವು ಹಾಕ್ತಕ್ಕಂತ ಹಣನು ಕೂಡ ಕಡಿಮೆ ಆಗುತ್ತೆ. ಭೂಮಿ ಹಾಳಾಗದಂಗಿದ್ರೆ ಸಾಕತ್ತಲ್ಲ. ಅದಕ್ಕೆ ಹೌದು ಆಯ್ತ್ರಿ. ಇದನ್ನ ಬಿತ್ತನೆ ಪ್ರಾರಂಭ ಮಾಡಬಹುದ ಸರ್? ಈಗ ಪ್ರಾರಂಭ ಮಾಡೋದಕ್ಕೆ ಏನು ತೊಂದರೆ ಇಲ್ಲ, ನಿಮ್ಮಲ್ಲಿ ಮಣ್ಣು ಅದವಾಗಿದೆ ಮಳೆ ಬಂದಿದೆ ಅಂತ ಹೇಳಿದ್ರೆ ಪ್ರಾರಂಭ ಮಾಡೋದಕ್ಕೆ ಏನು ಚಿಂತೆ ಇಲ್ಲ. ಈಗ ನೀವು ನೀತಿಗೆರೆಯವರು ಅಂತಂದ್ರೆ ಬಹಳ ಮಾಡಿ, ನಮ್ಮ ದುಮ್ಮಿ ದೊಗ್ನಾಳ್ಗಿಂತ ಬಹಳ ವಿಭಿನ್ನವಾಗಿ ಏನಿಲ್ಲ ನಿಮ್ದು. ನೀತಿಗೆರೆ ಕೊಟ್ಟಿಗೆರೆ ಆ ಕಡೆ ಏನ್ ಭಾಗ ಇದೆ, ನಮ್ಮ ದುಮ್ಮಿ ದೊಗ್ನಾಳ್ ಭಾಗ ಏನಿದೆಯೋ ಅದೇ ರೀತಿನಲ್ಲೇ ನೀವು ಬಿತ್ತನೆ ಪ್ರಾರಂಭ ಮಾಡೋದಕ್ಕೆ ಏನು ತೊಂದರೆ ಇಲ್ಲ ಪರಮೇಶ್ವರಪ್ಪ. ನಾವೀಗ ಏನು ಅಂದ್ರೆ ಸ್ವಲ್ಪ ಹೋಗಿ ಕೊಟ್ಲಿ ಅಂತ ಕಾಯ್ತದೆ ಸರ್, ಬಹಳ ಕಡೆ ಆಗ್ಬಿಡುತ್ತಲ್ಲ. ಅದೇ ನಮ್ದು ಬರ್ತಲ್ಲ, ಈಗ ಒಂದ್ ವಾರದೊಳಗೆ ಬಿತ್ತನೆ ಮಾಡಿ